ಪ್ರತಿ ಇರುವಲ್ಲಿ ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ ನಮ್ಮಲ್ಲಿ ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ ಉಳಿದದ್ದೆಲ್ಲ ಆಮೇಲೆ ಮೊದಲು LIC ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ ಹೌದು ನನ್ನ ಹಳೆ ಓಮ್ನಿ ಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ ಇದರಲ್ಲಿ ಹೆಚ್ಚು ಸ್ಥಳ ಹೆಚ್ಚು ಆರಾಮ ಹೆಚ್ಚು ಸುರಕ್ಷಿತವಾಗಿದೆ ಜೊತೆಗೆ ನನಗೆ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್ ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ ಇನ್ನೇಕೆ ತಡ ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ಭೇಟಿ ನೀಡಿ ಷರತ್ತುಗಳು ಅನ್ವಯ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಆತ್ಮೀಯರೇ ಇವತ್ತು ನಾವು ಬಬಲೇಶ್ವರ ತಾಲೂಕು ಸಂಗಾಪುರ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾಗಿರುವಂತಹ ರಮೇಶ್ ಮಂಜುನಾಥ್ ಬಡ್ರಿಯವರ ತೋಟದೊಳಗೆ ಇದ್ದೀವಿ ಬಡ್ರಿಯವರು ಸುಮಾರು ವರ್ಷಗಳಿಂದ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ ಬಾಳೆಯನ್ನ ಬೆಳೀತಾ ಇದ್ದಾರೆ ಆಮೇಲೆ ಕಬ್ಬನ್ನ ಬೆಳೀತಾ ಇದ್ದಾರೆ ಅದರ ಜೊತೆಗೆ ಅನೇಕ ಬೆಳೆಗಳನ್ನ ಅವರು ಕೃಷಿ ಮಾಡ್ತಾ ಇದ್ದಾರೆ ಅವರ ಅನುಭವಗಳು ನಮಗೆ ಮಾರ್ಗದರ್ಶನ ನೀಡಬಹುದಾಗಿದೆ ವಿಶೇಷವಾಗಿ ನಮ್ಮ ಯುವ ರೈತರಿಗೆ ಅವರು ಅನೇಕ ಸಲಹೆ ಸೂಚನೆಗಳನ್ನ ತಮ್ಮ ಅನುಭವದ ಮೂಲಕ ಕೊಡಬಹುದಾಗಿದೆ ರಮೇಶ್ ಅವರೇ ತಮಗೆ ನಮಸ್ಕಾರ ಮತ್ತು ಸ್ವಾಗತ ನಮಸ್ಕಾರ ತಾವು ಈ ಕೃಷಿ ಕ್ಷೇತ್ರಕ್ಕೆ ಹೆಂಗ್ ಬಂದ್ರಿ ಮೊದಲ ಏನ್ ಮಾಡ್ತಾ ಇದ್ರಿ ಸರ್ ನಾನು ಆಕ್ಚುಲಿ ಡಿಫಾರ್ಮಸಿ ಸ್ಟೂಡೆಂಟ್ ಡಿಫಾರ್ಮಸಿ 96ರಲ್ಲಿ ಮುಗಿಸಿದೆ ಮುಗಿಸಿದ ತಕ್ಷಣ ಹಂಗ ಅಗ್ರಿಕಲ್ಚರ್ ಏನ್ ಅಷ್ಟೊಂದು ಇಲ್ಲಿ ನಮ್ಮ ಏರಿಯಾದಾಗ ಅವಾಗ ಯಶಸ್ವಿ ಇದ್ದಿದ್ದಿಲ್ಲ ಯಾಕಂದ್ರೆ ನೀರಿನ ತೊಂದರೆ ಬಾಳಿತ್ತು ನಾನು ಜಮಖಂಡಿಯಲ್ಲಿ ಒಂದು ಔಷಧ ಅಂಗಡಿ ಮಾಡಬೇಕಂತೇಳಿ ಜಮಖಂಡಿ ಒಳಗೆ ಹೋಗಿ ಒಂದು ಔಷಧ ಅಂಗಡಿ ಮಾಡಿದೆ ಫಾರ್ಮಾ ಮಾಡಿದೆ ಫಾರ್ಮಾನು 2005ರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ತೀರ್ಕೊಂಡ ತಕ್ಷಣ ಇಲ್ಲಿ ಮನೆಗೆ ಹಿರಿ ಮಗ ನಾನೇ ಇದ್ದ ಸಲುವಾಗಿ ಮನೆಯನ್ನಾರು ನಮ್ಮ ಸಂಬಂಧಿಕರು ಏನಂದ್ರು ಬೇಡ ನೀನು ದೊಡ್ಡ ಒಕ್ಕಲ್ತನ ಐತಿ ನೀನು ಬಿಟ್ಟೆಲ್ಲ ಹೋದೆ ತಂದ್ರೆ ಇಲ್ಲಿ ಹಿಂದಿದ್ದವ್ರಿಗೆ ಅಷ್ಟೊಂದು ಸರಿಯಾಗೋದಿಲ್ಲ ಬೇಡ ಅಂತೇಳಿ ಅಂಗಡಿ ಕ್ಲೋಸ್ ಮಾಡಿ ವಾಪಸ್ ಬಂದೆ ಅದೇ ಟೈಮ್ದಲ್ಲಿ ನಾನು ಸ್ವಲ್ಪ ರಾಜಕೀಯ ಹುಚ್ಚು ಇತ್ತು ನನಗೆ 2005ರಲ್ಲಿ ನಾನು ತಾಲೂಕು ಪಂಚಾಯತಿ ಎಲೆಕ್ಷನ್ ನಿಂತುಕೊಂಡೆ ಆರಿಸ್ ಬಂದೆ 2010ರವರೆಗೆ ತಾಲೂಕು ಪಂಚಾಯತಿ ಸದಸ್ಯಾಗಿ ಜನರ ಸೇವೆ ಮಾಡಿದೆ 2010ರ ನಂತರ ಪೂರ್ಣ ಪ್ರಮಾಣದಾಗ ಅಗ್ರಿಕಲ್ಚರ್ ಕಡೆ ನನ್ನ ಒಲವು ತೋರಿಸಿಕೊಂಡೆ ಆದ್ರೆ ಈ ಭಾಗದಲ್ಲಿ ನೀರಾವರಿ ಬಹಳ ಕಡಿಮೆ ಇದ್ದ ಸಂಬಂಧ ನಾವು ಬೋರ್ಗಳು ನೀರು ಮಳೆಗಾಲದಾಗ ಇರ್ತಿದ್ದು ಬ್ಯಾಸಿಗೊಳಗೆ ಬಂದಾಕಿದ್ದು ಹಿಂಗಾಗಿ ನಾವು ಹಾಕಿದ ಬೆಳೆ ನಮ್ಮ ಕೈಗೆ ಪೂರ್ಣ ಪ್ರಮಾಣ ಬರ್ತತೆ ಅನ್ನುವಂತ ವಿಶ್ವಾಸ ಇದ್ದಿದ್ದಿಲ್ಲ ಹಿಂಗಾಗಿ 2010ರಿಂದ ನಮ್ದು ಸಣ್ಣಂಗೆ ಸ್ವಲ್ಪ ಸಾಲ ಮಾಡೋದು ಬ್ಯಾಂಕ್ನಾಗಿನ ಹೊಳೆ ಲೋನ್ ಕಟ್ಟಕ್ ಹಾಕಿರ್ಲಿಲ್ಲ ಆ ರೀತಿ ಜೀವನ ಮಾಡ್ಕೋಂತ ಬರಾಕತ್ತಿದ್ದೀವಿ ನಾವು ಏನು 2013ರಿಂದ 2018ರೊಳಗೆ MP ಪಾಟೀಲ್ ರೀ ಏನು ಕರ್ನಾಟಕ ರಾಜ್ಯದ ನೀರಾವರಿ ಸಚಿವರಾದಾಗ ಈ ಎಸ್ಪೆಷಲಿ ಬಿಜಾಪುರ ಜಿಲ್ಲೆಗೆ ನಮ್ಮ ನೀರಾವರಿ ಒದಗಿಸಿಕೊಟ್ರಲ್ಲ ಆ ಯೋಜನೆಯೊಳಗೆ ನಮ್ಮ ಹಳ್ಳಿನೂ ಸೇರಿಕೊಂಡು ನಮಗೆ ನೀರಿನ ಅನುಕೂಲ ಜಾಸ್ತಿ ಆದ ತಕ್ಷಣ ಈ 2 ವರ್ಷದಾಗ ನಮ್ಮ ಒಕ್ಕಲ್ತನ ಅಂತರೂ ಚಲೋ ಆಗೈತೆ ಮತ್ತು ನಮ್ಮ ಇಚ್ಛಾನು ಭಾಳ ಈಗ ನಮಗೆ ಯಾವ್ದ್ರ ಬೇರೆ ಕಡೆ ಲಕ್ಷ ಇಲ್ಲ ಈಗ ಏನಿದ್ರು ಒಕ್ಕಲ್ತನದ ಕಡೆನೇ ಲಕ್ಷ ಅದ ಈಗ ನಾವು ಯಶಸ್ವಿ ಒಕ್ಕಲಿಗರ ಆಗಕ್ಕೆ ನಮ್ಗೆ ಸಾಧ್ಯತೆ ಅನ್ನೋದು ತಿಳ್ಕೊಂಡು ಈಗ ನಾವು ಒಕ್ಕಲ್ತನ ಕಡೆನೇ ಜಾಸ್ತಿ ಲಕ್ಷ ಕೊಟ್ಟೆನ್ ರೀ ಒಕ್ಕಲ್ತನಕ್ಕೆ ಬರೋದಕ್ಕಿಂತ ಮೊದಲು ತಮಗೆ ಅನುಭವ ಇತ್ತ ಈ ಕ್ಷೇತ್ರದ ಹಾ ಇತ್ತು ನಮ್ದು ಒಕ್ಕಲ್ತನ ಮನೆ ಇರೋದ್ರಿಂದ ರೀ ನಾವು ಸ್ವಲ್ಪ ಮಟ್ಟಿಗೆ ಬ್ರದರ್ಗಳದು ಮಾಡ್ಕೊತ ಹೋಗ್ತಿದ್ರು ನಾವು ಸ್ವಲ್ಪ ಹೊರಗೆ ರಾಜಕೀಯ ಮಾಡೋದು ಬೇರೆ ಬೇರೆ ಏನರ ಉದ್ಯೋಗ ಮಾಡ್ಬೇಕಂತ ವಿಚಾರ ಮಾಡೋದು ಇದನ್ನ ಮಾಡ್ಕೊತ ಇದ್ದೇವ್ರಿ ಅಂದ್ರೆ ಒಕ್ಕಲ್ತನ ಇಲ್ಲಿ ನಾವು ಇಲ್ಲಿ ಇದ್ರೆ ಒಕ್ಕಲ್ತನದೊಳಗೆ ನಾವು ಡೆವಲಪ್ ಆಗಂಗಿಲ್ಲ ಅನ್ನೋದು ಒಂದು ವಿಚಾರಲೇನ ನಾನು ತಿಕ್ಕೊಟ್ಟಾಕೊಂದು ಮೋಟರ್ ಅಂಗಡಿ ಮಾಡಿದ್ದಾರೆ ಆಮೇಲೆ ಬಬಲೇಶ್ವರಕ್ಕೊಂದು ಪೇಂಟ್ ಅಂಗಡಿ ಮಾಡಿದೆ ಇಲ್ಲಿ ಒಕ್ಕಲ್ತನ ಯಶಸ್ವಿ ಆಗಂಗಿಲ್ಲ ಇಲ್ಲಿ ಆರ್ಥಿಕವಾಗಿ ಸದೃಢ ಆಗಂಗಿಲ್ಲ ಅನ್ನುವಂತ ವಿಚಾರ ಇಟ್ಟುಕೊಂಡು ನಾ ಬೇರೆ ಬೇರೆ ಬಿಸ್ನೆಸ್ ಕಡೆ ಹೋದೆ ಮನೆಯನ್ನ ಹುಡುಗರನ್ನ ಹಚ್ಚಿಸಿ ಈಗೇನು 2 ವರ್ಷದೊಳಗೆ ನೀರಾವರಿ ಆದದ್ದು ನೋಡಿ ನನಗೆ ಏನ ಅನ್ನಿಸಕತ್ತೈತಿ ಯಾಕಾರ ಅವ್ರ ಬಿಸ್ನೆಸ್ ಕೊಟ್ಟಿವಿ ಇಲ್ಲೇ ಒಕ್ಕಲ್ತನದೊಳಗ ನಾವು ಇನ್ನೂ ಸಾಕಷ್ಟು ಸುಧಾರಣೆ ಆಗಕ್ಕೆ ಸಾಧ್ಯ ಇತ್ತಿಲ್ಲ ಆತ ಈಗ ಅನ್ನಿಸಕತ್ತೈತಿ ನನಗೆ ಈಗ ತಾವು ದ್ರಾಕ್ಷಿ ಬೆಳೀತಾ ಇದ್ದೀರಿ ಕಬ್ಬು ಬೆಳೀತಾ ಇದ್ದೀರಿ ಆಮೇಲೆ ಮನುಕ ಕೂಡ ಮಾಡ್ತಾ ಇದ್ದೀರಿ ಬೇರೆ ಬೇರೆ ಬೆಳೆಗಳು ಕೂಡ ತಮ್ಮ ತೋಟದೊಳಗೆ ಇದ್ದಾವ ಈ ಬೆಳೆಗಳನ್ನು ಬೆಳಿಬೇಕು ಅಂತಂದ್ರೆ ತಾಂತ್ರಿಕ ಜ್ಞಾನ ಮತ್ತೆ ದಿನಾದಿನ ಏನು ಬದಲಾವಣೆ ಆಗ್ತಾ ಇದೆ ತಂತ್ರಜ್ಞಾನ ಅದನ್ನು ಕೂಡ ನಾವು ನಮ್ಮ ಹೊಲದೊಳಗೆ ಅದನ್ನು ತಗೊಂಡು ಬಂದ್ರೆ ನಮ್ಮ ಇಳುವರಿ ಕೂಡ ಹೆಚ್ಚಾಗಬಹುದು ಮತ್ತೆ ನಾವು ಏನು ಅದ್ರ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ ಆ ಖರ್ಚನ್ನು ಕೂಡ ಕಡಿಮೆ ಮಾಡಿ ನಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳು ಇರ್ತಾವ ಈ ಒಂದು ನಿಟ್ಟಿನೊಳಗೆ ತಾವು ಯಾವ ರೀತಿಯಾದಂತಹ ಪ್ರಯತ್ನ ಮಾಡಿರಿ ಅಂತ ಹೇಳಬಹುದು ಈಗ ನೀವು ಕೇಳಿದ್ದು ಬಹಳ ವಿಶೇಷವಾದಂತದ್ದು ಮತ್ತು ಉತ್ತಮವಾದಂತಹ ಪ್ರಶ್ನೆ ಸರ್ ಅದು ನಾವು ಈಗಿನ ಕಾಲದಾಗೂ ಹಿಂದಿನ ಕಾಲದ ಒಕ್ಕಲ್ತನ ಮಾಡ್ತೀವಿ ಅಂತಂದ್ರೆ ನಾವು ಯಶಸ್ವಿ ರೈತರು ಎನಿಸ್ಕೊಳಕ್ ಸಾಧ್ಯ ಇಲ್ಲ ಆರ್ಥಿಕವಾಗಿ ಅನುಕೂಲ ಆಗಕ್ಕೆ ಸಾಧ್ಯನೇ ಇಲ್ಲ ಈಗ ನಾವು ಮೊದಲು ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ ಕಬ್ಬುಗಳನ್ನ 2 ಫೂಟ 2.5 ಫೂಟಿನ ಸಾಲು ಕೊರದ ಕಬ್ಬು ಹಚ್ತಿದ್ರು 1 ಎಕರೆ ಕಬ್ಬು ಹಚ್ಚಾಕ 4-5 ಟನ್ ಕಬ್ಬಿನ ಬೀಜ ಬಳಸ್ತಿದ್ರು ಇವತ್ತಿನ ತಾಂತ್ರಿಕತೆ ಎಷ್ಟು ಮುಂದುವರೆದೈತೆ ಪಾತಂದ್ರೆ ಇವತ್ತು ಮಿನಿಮಮ್ ಅಂದ್ರೆ 5, 6, 7, 8 ಹಿಂಗ ಇಷ್ಟು ಫೂಟ್ ಗ್ಯಾಪ್ ಸಾಲ ಕಬ್ಬು ಹಚ್ತಾರ ಬಹಳ ಅಂದ್ರೆ 1 ಟನ್ ಕಬ್ಬಿನ ಬೀಜ ಬಳಸಿಕೊಂಡು 1 ಎಕರೆ ಕಬ್ಬು ನಾಟಿ ಮಾಡ್ತಾರ ಆಮೇಲಂತ ಡ್ರಿಪ್

ಕಾಲದ ಹಾದಿಯಾಗೆ ಊರಿನ ಚೆತ್ತಾಪಿನಾಗೆ ತಂಗಾಳಿಯು ಬೀಸಿದಂಗೆ ಹೊಂಬಾಳೆಯು ತೂಗಿದಂಗೆ ನಿನ್ನ ಪ್ರೀತಿ ನೆನಪು ತಂದಿತೋ ನಿಲ್ತಲ್ಲೆ ಕನಸು.